ನನ್ನ ಹೃದಯ ವೀಣೆ ಮೀಟಿ ಒಲಿದ ರಾಗಿಣಿ ಆಸೆ ತಂತಿ ತಾನ ನೀನೆ ನಾದವಾಗಿನಿ ನನ್ನ ಹೃದಯ ವೀಣೆ ಮೀಟಿ ಒಲಿದ ರಾಗಿಣಿ ನನ್ನ ಬಾಳ ಚೈತ್ರದಲ್ಲಿ ನೀನೆ ಕೋಗಿಲೆ ನಿನ್ನ ಗಾನ ಗಂಗೆಯಲ್ಲಿ ಮಿಂದೆಯೀಗಲೇ ನಿನ್ನ ನಗೆಯ ಹೊನಲಿನಲ್ಲಿ ಸಪ್ತಸ್ವರವಿದೆ ಅದರ ಪಲುಕಿನಲ್ಲಿ ನನ್ನ ಜೀವದುಸಿರಿದೆ ಭಾಗ್ಯತಾರೆಯಾಗಿ ಬಂದ ಭಾಗೇಶ್ವರಿ ಭಾವದಲೆಯ ಧಾರೆ ನೀನೆ ರಾಜೇಶ್ವರಿ ಕಂಗಳಲ್ಲಿ ಕಥೆಯ ಬರೆವ ಮೋಹನ ಕಲ್ಯಾಣಿ ನನ್ನ ಮನದ ಮಂದಿರದೆ ನೆಲಸಿಹ ಕಲೆವಾಣಿ ನನ್ನ ಹೃದಯ ವೀಣೆ ಮೀಟಿ ಒಲಿದ ರಾಗಿಣಿ ಆಸೆ ತಂತಿ ತಾನ ನೀನೆ ನಾದವಾಗಿನಿ ನನ್ನ ಹೃದಯ ವೀಣೆ ಮೀಟಿ ಒಲಿದ ರಾಗಿಣಿ